ಹರಿಯಂತೆ ಹಾರಿ ಹೋಗುವರು ಜಗದೋಳು. ಹಕ್ಕಿಯಂತೆ ಹಾರಿ ಹೋಗುವರು ಜಗದೋಳು, ಯಾರು ನಾಳವ ರನ್ನಲಿ ಈ ಜಗದೋಳು, ಯಾರು ನಾಳವ ರನ್ನಲಿ ಈ ಜಗದೋಳು. ಮಡದಿ ಮಕ್ಕಳು ಎಲ್ಲ ನಮ್ಮವರಲ್ಲ, ಮಡದಿ ಮಕ್ಕಳು ಎಲ್ಲ ನಮ್ಮವರಲ್ಲ, ಇವರಾದರೂ ಒಮ್ಮೆ ಬಿಟ್ಟು ಹೋಗುವರಲ್ಲ. ಯಾರು ನಾಳವ ರನ್ನಲಿ ಈ ಜಗದೋಳು, ಯಾರು ನಾಳವ ರನ್ನಲಿ ಈ ಜಗದೋಳು. ಮಾಡದಂತ ತಾಯಿ ತಂದೆ ನಾನು ನೀರಿ ತಳ್ಳಿಬಿಟ್ಟು, ಮರವಿನ ಭಯ ಕಂಜಿ ಗುರುವೆ ನಿಮ್ಮಡಿಗೆ ಬಂದೆ, ಮರವಿನ ಭಯ ಕಂಜಿ ಗುರುವೆ ನಿಮ್ಮಡಿಗೆ ಬಂದೆ, ಕರುಣಿಸಿ ಕಾಯೋ ಶ್ರೀ ಪವಡ ಬಸವೇಶ. ಯಾರು ನಾಳವ ರನ್ನಲಿ ಈ ಜಗದೋಳು, ಯಾರು ನಾಳವ ರನ್ನಲಿ ಈ ಜಗದೋಳು. ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಜನಪದ ಸಂಗೀತವನ್ನು ಕೇಳಿದಿರಿ.